ನಿನಗೇನ ತಿಳದಿತ್ತ ತಿಳಿಗೇಡಿನೇನೋ, ನಿನಗೇನ ತಿಳದಿತ್ತ ತಿಳಿಗೇಡಿ ತಂಗಿ ಕೀಲೆ ಕಾಯವ್ವ, ತಗ್ಗಿ ಬಗ್ಗಿ ನಡಿಲಿಕ್ಕ ಮಗ್ಗಲ ಮುರದ ಓದಿತವ್ವ. ಸುಮ್ಮನೇನೋ ಕುಂಡ್ರತೀದಿ ಸುಂಬಳಕಾಯವ್ವ, ಅಪರೂಪವಾಗಿ ಇರಬೇಕ ನೀನು ತಿಪ್ಪಿರಿ ಕಾಯವ್ವ, ಒಪ್ಪಿಗೆಯಿಂದ ಇರಬೇಕ ನೀನು ಮೊಪ್ಪಿ ಕಾಯವ್ವ, ನಿಮ್ಮಂತವರಿಗೆ ಕೊಟ್ಟನೋ ಶಿವ ಬೊಂಬು ಕಾಯವ್ವ. ಬ್ಯಾಡ ಕೀಲಿ ಕಾಯವ್ವ, ತಗ್ಗಿ ಬಗ್ಗಿ ನಡಿಲಿ ಕಮಗ್ಗಲ ಮುರದ ಓದಿತವ್ವ, ತಗ್ಗಿ ಬಗ್ಗಿ ನಡಿಲಿ ಕಮಗ್ಗಲ. ಸೊಂಡಿ ಬಾಳ ಉಬ್ಬಿಸಬೇಡ ಬೆಂಡಿ